ಆತ್ಮಾನಂ ಜೀವಮಂತಿ ಕಾತ ಯಾರೇ ಆಗಿರಲಿ, ಈ ಕರ್ಮ ಫಲಗಳನ್ನು ಆನಂದಿಸುತ್ತಿರುವಂತಹ ಜೀವಾತ್ಮನು, ಇವನು ಜೀವಾತ್ಮನಲ್ಲ, ಸಾಕ್ಷಾತ್ ಅಂತಿಕಾತ್ ಅತ್ಯಂತ ಸಮೀಪದ ಭೂತ ವರ್ತಮಾನ ಭವಿಷ್ಯತ್ತಿಗೂ ಒಡೆಯನಾದ ಈಶಾನಂ ಪರಮಾತ್ಮನೇ ಆಗಿದ್ದಾನೆ ಅಂತ ಯಾವನು ತಿಳಿತಾನೋ ಆ ಮೂಲಕವಾಗಿ ನ ವಿಜುಗುಪ್ಸತೆ, ಮತ್ತೆ ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರವೃತ್ತಿಯನ್ನು ಇಟ್ಟುಕೊಳ್ಳುವುದಿಲ್ಲ. ಏತದ್ ವೈತದ್, ಅದೇ ಇದು. ಭಾಷ್ಯ ಕಿಂಚ ಯಹ ಕಶ್ಚಿತ್ ಇಮಂ ಮಧ್ವದಂ ಕರ್ಮ ಫಲಭುಜಂ ಜೀವಂ ಪ್ರಾಣಾದಿಕಲಾಪಸ್ಯ ಧಾರಯಿತಾರಂ ಆತ್ಮಾನಂ ವೇದ ವಿಜಾನಾತಿ ಅಂತಿಕಾತ್ ಅಂತಿಕೇ ಸಮೀಪೇ ಈಶಾನಂ ಈಶಿತಾರಂ ಭೂತಭವ್ಯಸ್ಯ ಕಾಲತ್ರಯಸ್ಯ ಕಶ್ಚಿತ್. ಯಾರೇ ಒಬ್ಬರು ಸಾಧಕರು ಇರಲಿ, ಅವರು ಇಮಂ ಮಧ್ವದಂ ಈ ಜೇನುತುಪ್ಪವನ್ನು ಆನಂದಿಸದಂತೆ, ಕರ್ಮಫಲಭುಜಂ ಕರ್ಮದ ಫಲಗಳನ್ನು ಆನಂದಿಸ್ತಾ ಇದ್ದಾನೋ ಅವನನ್ನು ಜೀವಾತ್ಮ ಎಂದು ವ್ಯಾಖ್ಯಾನಿಸಲಾಗಿದೆಯೋ, ಪ್ರಾಣಾದಿ ಕಲಾಪಸ್ಯ ಧಾರಯಿತಾರಂ, ಅವನಿಗೆ ಜೀವಾತ್ಮ ಅಂತ ಯಾಕೆ ಕರಿತೀವಿ ಅಂದರೆ, ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಲ್ಲಿ ತಾನು ನಾನು ನಾನು ಎಂದು ಅವನು ಅಭಿಮಾನಗೊಂಡಿದ್ದರಿಂದಾಗಿ ಅವನನ್ನು ಜೀವಾತ್ಮ ಅಂತ ಕರಿಬೇಕಾಗಿದೆ. ಧಾರಯಿತಾರಂ, ಅವೆಲ್ಲವನ್ನು ಧರಿಸಿಕೊಂಡು ಅವನು ಆತ್ಮಾನಂ ವೇದ, ಅದು ತಾನು ಎಂದು ಅವನು ಅಂದುಕೊಂಡಿದ್ದಾನೆ. ಇವನು ವಿಜಾನಾತಿ, ತಾನು ಜೀವಾತ್ಮನ ಅಂದುಕೊಂಡಂಥ ಅವನೇ. ಯಕ್ಕಶ್ಚಿತ್ ಗುರು ಕರುಣೆಯ, ಗುರುವಿನ ಕರುಣೆಯಿಂದ ವಿಜಾನಾತಿ ಜ್ಞಾನವನ್ನು ಹೊಂದುತ್ತಾನೆ. ಏನೆಂದು ಜ್ಞಾನವನ್ನು ಹೊಂದುತ್ತಾನೆ? ಅಂತಿಕಾತ್ ಅತ್ಯಂತ ಸಮೀಪವೇ ಇದ್ದಂತಹ ಈಶಾನಂ ಒಡೆಯನು ಈಶ್ವರನು. ಏನಕ್ಕೆ ಒಡೆಯನು? ಭೂತ ಭವ್ಯಸ್ಯ ಕಾಲತ್ರಯಸ್ಯ, ಭೂತ ವರ್ತಮಾನ ಭವಿಷ್ಯತ್ತು ಇವುಗಳಿಗೆ ಒಡೆಯನಾದ ಈಶ್ವರನು ನಾನೇ ಎನ್ನುವುದನ್ನು ತಿಳಿದ ಅಂತ ಇಟ್ಕೊಳ್ಳಿ. ಯಾರು ತಿಳಿದ್ರು? ಯಾರು ತಮ್ಮನ್ನು ತಾವು ಜೀವಾತ್ಮ ಅಂತ ತಿಳ್ಕೊಂಡಿದ್ರೋ ಅವರೇ ಗುರು ಕರುಣೆಯಿಂದ ಏನಂತ ತಿಳ್ಕೊಂಡ್ರೀಗ, ಓ ನಾನು ಅಲ್ಪಾತ್ಮ ಜೀವಾತ್ಮ ಅಲ್ಲ, ನಾನು ಅಲ್ಪಶಕ್ತಿಯ ಜೀವಾತ್ಮ ಅಲ್ಲ, ನಾನು ಅಲ್ಪನೂ ಅಲ್ಲ. ಈವರೆಗೂ ನನ್ನ ಸಮೀಪವೇ ಇದ್ದಂತಹ ಈಶ್ವರ, ಆ ಈಶ್ವರನೇ ನಾನು. ಅಂತಿಕಾತ ಅನ್ನೋ ಶಬ್ದ ಭಾರಿ ಸುಂದರವಾದ ಶಬ್ದ. ಜೀವಾತ್ಮನು ಯಾವತ್ತಿಗೂ ಕೂಡ ಭಗವಂತನನ್ನು ತನ್ನಿಂದ ಬೇರೆಯಾಗೇ ನೋಡುತ್ತಾನೆ. ತಾನು ಜೀವಾತ್ಮ ಭಗವಂತನನ್ನು ಯಾವತ್ತಿಗೂ ಬೇರೆಯಾಗೇ ನೋಡ್ತಾನೆ. ಅವನು ಸ್ವಲ್ಪ ಹಿಮಾಲಯದಲ್ಲಿರ್ಬೋದು, ಅಥವಾ ಕಡೆಗೆ ಅಮೇರಿಕಾದಲ್ಲಿರ್ಬೋದು, ಅಥವಾ ಇನ್ನೂ ಸ್ವಲ್ಪ ದೂರ ಬೇರೆ ಲೋಕದಲ್ಲಿರ್ಬೋದು. ಅಂತೂ ಅರ್ಥ ಏನು ಅಂದರೆ ತನ್ನನ್ನು ಹೊರತುಪಡಿಸಿ ಅವನನ್ನು ಬೇರೆಯಿಂದ ನೋಡಿದ್ದಾನೆ. ಅದನ್ನು ಶಬ್ದ ಸಮೀಪೆ. ಯಾವುದು ಸಮೀಪ ಯಾವುದು ಯಾವ ಸಮೀಪ ಯಾವುದೂರು? ಚಂದ್ರ ಸಮೀಪ, ಸೂರ್ಯ ದೂರ. ಆದರೆ ಚಂದ್ರನು ಕೂಡ ದೂರವೇ, ಚಂದ್ರನು ಕೂಡ ದೂರವೇ. ಯಾಕೆಂದರೆ ಪೃಥ್ವಿ ಸಮೀಪ, ಚಂದ್ರ ದೂರ. ಪೃಥ್ವಿ ಆದರೂ ಸಮೀಪ ಇದೆಯಾ? ಭಾರತ ಸಮೀಪ, ಪೃಥ್ವಿ ದೂರ ಇದೆ. ಭಾರತ ಆದರೂ ಸಮೀಪ ಇದೆಯಾ? ಭಾರತನು ದೂರ ಇದೆ, ಮಲಗುಂದ ಸಮೀಪ. ಮಲಗುಂದ ಆದರೂ ಸಮೀಪ ಇದೆಯಾ? ಇಲ್ಲಿಂದ 1 ಕಿಲೋಮೀಟರ್ ಹೋಗು, ಮಲಗುಂದ ದೂರ. ಹೌದೋ? ಈ ಆಶ್ರಮ ಸಮೀಪ. ಈ ಆಶ್ರಮ 8 ಎಕರೆ ಇದೆ. ಬೇಡ ಬಿಡಿ ಸ್ವಾಮಿ, ಈ ಲೆಕ್ಚರ್ ಹಾಲ್ ಭಾರಿ ಸಮೀಪ. ಲೆಕ್ಚರ್ ಹಾಲ್ 40 ಅಡಿ ಉದ್ದ ಇದೆ. ಅಲ್ಲ ಸ್ವಾಮಿ, ನನ್ನ ಜಾಗ ಇದೆಯಲ್ಲೋ, ನಾನು ಕೂತ ಜಾಗ, ಇದು ಭಾರಿ ಸಮೀಪ ಇದೆ. ನೀವು ಯಾವುದನ್ನು ಸಮೀಪ ಅಂತೀರಿ, ಯಾವುದನ್ನು ದೂರ ಅಂತೀರಿ? ಎಲ್ಲ ರಿಲೇಟಿವ್ ಟರ್ಮ್ಸ್. ಏನಾದ್ರೆ ಒಂದು ಅರ್ಥ ಹೇಳ್ಬೋದು, ತನ್ನ ಹೊರತುಪಡಿಸಿ ಬೇರೆ ಎಂದು ನೋಡಿದಂತಹ ಈ ಜೀವಾತ್ಮ, ಈಶ್ವರನನ್ನು ತನ್ನ ಹೊರತುಪಡಿಸಿ ಬೇರೆ ಇದ್ದಾನೆ. ಅವನ ನಾಮ ಬೇರೆ, ಅವನ ರೂಪ ಬೇರೆ, ಅವನ ಆಕಾರ ಬೇರೆ, ಅವನ ವೇಷ ಬೇರೆ, ಅವನ ಶಕ್ತಿಗಳು ಬೇರೆ. ಅಯ್ಯೋ, ನಾನು ಅಲ್ಪಶಕ್ತಿ, ಅವನು ಮಹಾಶಕ್ತಿ. ಅವನು ನನ್ನ ಬುದ್ಧಿನೇ ಬೇರೆ, ಅವನ ಬುದ್ಧಿ ಸರ್ವಜ್ಞ, ನನ್ನ ಬುದ್ಧಿ ಅಲ್ಪ ಬುದ್ಧಿ ಅಂತ ಯಾವತ್ತಿಗೂ ಬೇರೆ ಬೇರೆ ಎಂದು ನೋಡ್ತಾ ಇದ್ದಂಥ ಈ ಜೀವಾತ್ಮ ಗುರು ಕರುಣೆಯಿಂದ ಏನು ಮಾಡಿಬಿಟ್ಟ? ಆ ಪರಮಾತ್ಮನೇ ನಾನು ಎನ್ನುವುದನ್ನು ಅರ್ಥಕೊಂಡ್ಬಿಟ್ಟ. ಹೀಗೆ ಅರಿತುಕೊಂಡಾಗ ತತಃ ಆನಂತರ ನ ವಿಜುಗುಪ್ಸತೆ, ತನ್ನನ್ನು ತಾನು ಕಾಪಾಡಿಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. ಇವತ್ತು ಕಾಪಾಡಿಕೊಳ್ಳಿ ಪ್ರಯತ್ನ ಮಾಡೋದಿಲ್ಲ, ಪ್ರಸಂಗ ಬಂದಾಗ ಮುಂದೆ ಕಾಪಾಡಿ, ಇಲ್ಲ, ಭವಿಷ್ಯದಲ್ಲಿಯೂ ಇಲ್ಲ. ಭೂತ ಭವ್ಯಸ್ಯ ಕಾಲತ್ರಯಸ್ಯ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡೋದಿಲ್ಲ. ಸಣ್ಣ ಸಣ್ಣ ಅರ್ಥ ನೋಡ್ರಿ, ನೀವೇ ವಿಚಾರ ಮಾಡ್ರಿ. ರಕ್ಷಿಸಿಕೊಳ್ಳುವ ಪ್ರಯತ್ನ ಯಾರು ಮಾಡ್ತಾರೆ? ಭಯ. ಯಾತ್ರ ಭಯ? ನಾನು ನಾಶವಾಗುತ್ತೇನಲ್ಲ ಎನ್ನುವ ಭಯದಿಂದಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ. ಅದನ್ನು ಹೇಳ್ತಾರೆ ಮುಂದೆ. ತತಃ ತದ್ವಿಜ್ಞಾನಾದ್ ಊರ್ಧ್ವಂ ಆತ್ಮಾನಂ ನ ವಿಜುಗುಪ್ಸತೆ ನ ಗೋಪಾಯಿತುಂ ಇಚ್ಛತಿ. ಜ್ಞಾನಾನಂತರ ತತಃ ತದ್ವಿಜ್ಞಾನಾದ್ ಊರ್ಧ್ವಂ, ಆ ಆತ್ಮನು ನಾನೇ ಎನ್ನುವ ಜ್ಞಾನಾನಂತರ, ಆತ್ಮಾನಂ ತನ್ನನ್ನು ತಾನು, ನ ವಿಜುಗುಪ್ಸತೆ ತನ್ನನ್ನು ತಾನು, ನ ಗೋಪಾಯಿತು ಇಚ್ಛತಿ ರಕ್ಷಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವುದಿಲ್ಲ. ವಿಜುಗುಪ್ಸತೆ ಅಂತಂದರೆ ನ ಗೋಪಾಯಿತು, ಗೋಪಾಯಿತು ಅಂದರೆ ರಕ್ಷಣೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ. ಲಾಜಿಕ್ ಕೊಡ್ತಾರೆ, ವೈ, ಯಾಕೆ ಅವನು ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಿಲ್ಲ? ಅಭಯಪ್ರಾಪ್ತತ್ವಾತ್. ಅವನಿಗೆ ಭಯ ಹೋಗಿಬಿಟ್ಟಿದೆ, ಅವನಿಗೆ ಭಯ ಹೋಗಿದೆ. ಭಯ ಹೊರಟು ಹೋಗೋದಕ್ಕೂ, ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೂ, ತನ್ನನ್ನು ತಾನು ರಕ್ಷಿಸಿಕೊಳ್ಳದೇ ಇರುವುದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ನೋಡಿ. ಯಾವಜ್ಜಿ ಭಯಂ ಅಧ್ಯಸ್ಥ ಅನಿತ್ಯಂ ಆತ್ಮಾನಂ ಮನ್ಯತಿ ತಾವತ್ ಗೋಪಾಯಿತುಂ ಇಚ್ಛತಿ ಆತ್ಮಾನಂ. ಭಾರಿ ಸುಂದರ. ಯಾವಧಿ, ಎಂದಿನವರೆಗೆ ಭಯಂ ಅಧ್ಯಸ್ಥ ಶಬ್ದ ಅಧ್ಯಸ್ಥ ಅಂಡರ್ಲೈನ್ ಮಾಡಿ. ಭಯಂ ಅಧ್ಯಸ್ಥ, ತಾನು ತನ್ನಲ್ಲಿ ಭಯವನ್ನು ಅಧ್ಯಾಸ ಮಾಡಿಕೊಂಡಿರುತ್ತಾನೋ. ಏನದು ಭಯ? ನನಗೆ ಸಾವಿದೆ, ಈ ಸಾವನ್ನು ನಾನು ಎದುರಿಸಲಾರೆ, ಇದು ಭಯ. ಇದು ನನ್ನ ಸಹಜತೆ ಅಲ್ಲ, ಇದು ನನ್ನ ಸಹಜತೆ ಅಲ್ಲ. ಮತ್ತಿದೇನಿದು? ಆರೋಪಿತ ಅಧ್ಯಸ್ಥ. ನನ್ನ ಸಹಜವಾದ ಇರುವಿಕೆ ಮರಣರಹಿತ, ನಾಶರಹಿತವಾದದ್ದು ನನ್ನ ಇರುವಿಕೆ. ಆದರೆ ನನಗೆ ನಾಶ ಇದೆ ಅಂತ ನಾನು ಭಾವಿಸ್ಕೋತೀನಿ. ಇದನ್ನು ಅಧ್ಯಸ್ಥ ಅಂತ ಕರೀತಾರೆ. ಭಯಂ ಅಧ್ಯಸ್ಥ. ಯಾಕೆ? ಅನಿತ್ಯಂ ಆತ್ಮಾನಂ ಮನ್ಯತೆ, ಆತ್ಮಾನಂ ಅನಿತ್ಯಂ ಮನ್ಯತೆ. ನಾನು ಕ್ಷಣಿಕ, ನಮ್ಮಪ್ಪ ಕ್ಷಣಿಕ, ನಮ್ಮ ತಾತ ಕ್ಷಣಿಕ, ಎಲ್ಲ ನೋಡೀನಿ ಅವರೆಲ್ಲ ಹೇಗೆ ಹೊರಟೋಗ್ಬಿಟ್ರು. ಇದೆಲ್ಲ ಅನುಭವದ ಹಿನ್ನೆಲೆಯಲ್ಲಿ ನನಗೂ ಗೊತ್ತಾಗಿದೆ, ಏನು, ನಾನು ಕೂಡ ಕ್ಷಣಿಕ, ಅನಿತ್ಯ, ಅನಿತ್ಯಂ. ಸೊ ನನ್ನ ಇರುವಿಕೆ ಕ್ಷಣಿಕ. ಮತ್ತೇನು ಮಾಡಬೇಕು? ನಿನ್ನನ್ನು ನೀನು ಸಮರ್ಪಿಸ್ಕೊಂಡ್ಬಿಡು. ಏನಕ್ಕೆ? ಹೇಗೂ ಅನಿತ್ಯ, ಈ ಕ್ಷಣವೇ ನೀನು ಸಾವಿಗೆ ಸರೆಂಡರ್ ಆಗಿ. ನೋ ನೋ ನೋ ನೋ ನೋ, ನಾಳೆ ಇನ್ನೊಂದು ವರ್ಷ ಕಳೆಯಿತು, ಗೋಪಾಯಿತು, ಹೀಗಾಗಿ ಇನ್ನೊಂದು ಕ್ಷಣಕ್ಕೆ ನಾನು ಸಾಯ್ತೀನಿ ಅಂದರೂ ಕೂಡ ನಾನು ಅದನ್ನು ಸಹಜವಾಗಿ ಸ್ವೀಕರಿಸಲಾರೆ. ಏನು ಮಾಡ್ತೀನಿ? ಏನಾದರೂ ಪ್ರಯತ್ನ ಮಾಡಿ ಇನ್ನು ಒಂದು ದಿವಸ ಇರುವಂತಹ ಪ್ರಯತ್ನ ಮಾಡ್ತೀನಿ, ಆಮೇಲೆ ಮತ್ತೆ ಒಂದು ದಿವಸ, ಆಮೇಲೆ ಒಂದು ವರ್ಷ, ಆಮೇಲೆ ಮತ್ತೊಂದು ವರ್ಷ, ಆಮೇಲೆ 10-20 ವರ್ಷ, ಒಟ್ಟು ನಾನು ಇರಬೇಕು, ಸಾವನ್ನು ಸಹಿಸಲಾರ, ನಾನು ಅನಿತ್ಯನು, ಅನಿತ್ಯತೆಯನ್ನು ಸಹಿಸಲಾರ. ಆದ್ದರಿಂದ ಗೋಪಾಯಿತು ಇಚ್ಛತಿ, ತನ್ನನ್ನು ತಾನು, ಆತ್ಮಾನಂ ತನ್ನನ್ನು ತಾನು ಗೋಪಾಯಿತು ಇಚ್ಛತಿ, ಆತ್ಮಾನಂ ಗೋಪಾಯಿತು ಇಚ್ಛತಿ, ತನ್ನನ್ನು ತಾನು ರಕ್ಷಿಸಿಕೋಬೇಕು ಅನ್ನುವುದೇ ಇವನ ಪ್ರವೃತ್ತಿ. ಒಂದು ವೇಳೆ ತಾನು ಅನಿತ್ಯನಲ್ಲ, ತಾನು ನಿತ್ಯನೇ ಎಂದು ಸ್ಪಷ್ಟವಾಗಿದ್ದಾದರೆ ಅವ ಏನು ರಕ್ಷಿಸ್ಕೋತಾನೆ? ಯದಾತು ನಿತ್ಯಂ ಅದ್ವೈತಮಾತ್ಮಾನಂ ವಿಜಾನಾತಿ ತದಾ ಕಹ ಕಿಂ ಕುತಃ ವಾ ಗೋಪಾಯಿತುಂ ಇಚ್ಛೇತ ಏತದ್ವೈ ತತ್ ಇತಿ ಪೂರ್ವವತ್. ಯದಾತು, ಒಂದು ವೇಳೆ ಆತ್ಮಾನಂ ನಿತ್ಯಂ ಅದ್ವೈತಂ ವಿಜಾನಾತಿ. ಆತ್ಮಾನಂ ಅಂದರೆ ಏನು? ಆತ್ಮ ನನ್ನ, ತಪ್ಪು, ತನ್ನನ್ನು ತಾನು. ಆತ್ಮಾನಂ ಅಂದರೆ ತನ್ನನ್ನು ತಾನು. ಒಂದು ವೇಳೆ ನಿತ್ಯನು, ನಿತ್ಯನು ಎರಡಿಲ್ಲದೇ ಇರುವ ನಿತ್ಯನು, ಆಕಾಶವೂ ನಿತ್ಯ ಅಂತ ಇಟ್ಕೊಳ್ಳಿ, ಭೂಮಿನೂ ನಿತ್ಯ ಅಂತ ಇಟ್ಕೊಳ್ಳಿ, ಇವೆರಡು ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಆಕಾಶದ ಗುಣವೇ ಬೇರೆ, ಪೃಥ್ವಿಯ ಗುಣವೇ ಬೇರೆ, ಭೂಮಿಯ ಗುಣವೇ ಬೇರೆ, ಎರಡು ಒಂದಾಗುವುದಿಲ್ಲ. ಆದರೆ ಆತ್ಮನ ನಿತ್ಯತ್ವ ಹೇಗಿದೆ ಅಂತಂದರೆ, ಎರಡಿಲ್ಲದೇ ಇರುವ ನಿತ್ಯತ್ವ, ಹೊರತುಪಡಿಸಿ ಸರಿಸಮವಾದದ್ದು ಇನ್ನೊಂದು ಆತ್ಮನ ಜೊತೆ ಇಲ್ಲ, ಆತ್ಮನಂತೆ ಇಲ್ಲ. ಇನ್ನೊಂದು ಯಾವುದಾದ್ರೂ ಇದೆ ಅಂತ ನೀ ಸಿದ್ಧ ಮಾಡಿ ತೋರಿಸಿದ್ದೆ, ಆದರೆ ಮೊದಲು ನೀ ಅಂದ್ಕೊಂಡ ಆತ್ಮ ಅದು ಆತ್ಮನೇ ಅಲ್ಲ. ಈಗ ನೀ ಪ್ರೂವ್ ಮಾಡಿದ್ದು ಆತ್ಮ ಅಲ್ಲ. ಒಂದೇ ಒಂದು ಶಬ್ದಗಳಿಗೆ ಎಲ್ಲ ವ್ಯತ್ಯಾಸ ಆಗ್ತದೆ. ಆತ್ಮ ನಿತ್ಯ, ಹೊರತುಪಡಿಸಿರುವುದು ಎಲ್ಲವೂ ಅನಿತ್ಯ. ಈ ಒಂದು ಮಾತನ್ನೆಲ್ಲ ಸಿದ್ಧ ಮಾಡ್ಬೋದು ನಾವು. ಆತ್ಮ ನಿತ್ಯ, ಆತ್ಮನನ್ನು ಹೊರತುಪಡಿಸಿ ಇರುವುದೆಲ್ಲವೂ ಕೂಡ ಅನಿತ್ಯ. ಇಂತಹ ಈ ಆತ್ಮನನ್ನೇ ಅನಿತ್ಯ ಅಂತ ನಾ ಭ್ರಮಿಸಿಕೊಂಡ್ಬಿಟ್ರೆ ಇದನ್ನು ರಕ್ಷಿಸಿಕೊಳ್ಳೋ ಪ್ರಯತ್ನ ನಾ ಮಾಡ್ತೀನಿ. ಆದರೆ ನನಗೆ ಈ ಸ್ಪಷ್ಟ ಗೊತ್ತಾಗಿದೆ ಏನು ಅಂದರೆ, ನಾನು ಆತ್ಮ, ಇದು ನಿತ್ಯ. ಈಗ ಯಾರು ಏನನ್ನ ಎಲ್ಲಿ ರಕ್ಷಿಸ್ಕೋತಾರೆ? ಕಹ ಕಿಂ ಕುತಃ ವಾ, ಕಹ ಯಾರು, ಕಿಂ ಏನನ್ನ, ಕುತಃ ಎಲ್ಲಿ ರಕ್ಷಿಸ್ಕೋತಾರೆ? ಅಂತಹ ಆ ಪರಮಾತ್ಮನೇ ನೀನಿದ್ದೀಯಾ. ಏತದ್ವೈ ತತ್, ಆ ಪರಮಾತ್ಮನೇ ಏತತ್, ನೀನಿದ್ದೀಯಾ. ಯಹ ಪ್ರತ್ಯಗಾತ್ಮ ಈಶ್ವರ ಭಾವೇನ ನಿರ್ದಿಷ್ಟಃ ಸಹ ಸರ್ವಾತ್ಮ ಇತ್ಯೇತತ್ ದರ್ಶಯತಿ. ಯಹ ಪ್ರತ್ಯಗಾತ್ಮ, ಯಾವ ಪ್ರತ್ಯಗಾತ್ಮನನ್ನು, ಪ್ರತ್ಯಗಾತ್ಮ ಅಂದ್ರೇನು, ನನ್ನನ್ನು ನಾನು ಈಶ್ವರ ಭಾವೇನ ನಿರ್ದಿಷ್ಟ, ನನ್ನನ್ನು ನಾನು ಈಶ್ವರನೇ ಅಂತ ಏನು ತಿಳಿಸಲಾಯಿತೋ, ನಿರ್ದಿಷ್ಟ ಏನು ತಿಳಿಸಲಾಯಿತೋ, ಅವನು ನೀನು ಮಾತ್ರ ಅಲ್ಲ. ಮಾತ್ರ ಅನ್ನೋ ಶಬ್ದ ಉಪಾಧಿಗೆ ಸೀಮಿತ ಆಗಿರುವುದನ್ನು ತೋರಿಸ್ತದೆ. ಹಾಲಿನಲ್ಲಿ ಟೇಬಲ್ ಮಾತ್ರ ಇದೆ, ಒಂದು ಪರಿಮಿತಿಗೆ ಒಳಪಟ್ಟ ವಸ್ತುವನ್ನು ಮಾತ್ರ ತೋರಿಸ್ತದೆ ಮಾತ್ರ ಅನ್ನೋ ಶಬ್ದ. ಹಾಗೆಯೇ ಸರ್ವಾತ್ಮ ಇತ್ಯದ ನಿರ್ದಿಷ್ಟ ಸರ್ವಾತ್ಮ ಈಶ್ವರ ಭಾವೇ, ಆ ಆತ್ಮನು ಈಶ್ವರ ಭಾವದಿಂದ ನಿರ್ದೇಶ ಮಾಡಲಾಯಿತೋ ಆತ್ಮನು ಮಾತ್ರ ಆತ್ಮ ಅಲ್ಲ, ಈಶ್ವರ ಅಲ್ಲ, ಎಲ್ಲ ಆತ್ಮಗಳು ಈಶ್ವರನು. ಸರ್ವಾತ್ಮ ಇತ್ತೇತ ದರ್ಶಯತಿ ಅನ್ನುವುದನ್ನು ಈ ಮಂತ್ರ ತೋರಿಸಿಕೊಡ್ತದೆ. ನಾನು ಬ್ರಹ್ಮ, ಇರುವುದೆಲ್ಲವೂ ಬ್ರಹ್ಮ, ಆ ಈಶ್ವರ ನಾನೇ, ಇರುವುದೆಲ್ಲವೂ ಈಶ್ವರ. ಎರಡು ಸಂಗತಿಗಳು ಎಷ್ಟು ಆಭಾಸವಾದ ಸಂಗತಿಗಳನ್ನು ತೋರಿಸ್ತವೆ. ಅವರು ಈಶ್ವರ ಸ್ವರೂಪರೇ, ಆಗಿದ್ದರೆ ಇವು ಪ್ರಶ್ನೆಗಳು, ಪಬ್ಲಿಕ್ನಿಂದ ಬಂದ ಪ್ರಶ್ನೆ. ಅವರು ಈಶ್ವರ ಸ್ವರೂಪರೇ ಆಗಿದ್ದರೆ ಭೂಕಂಪವನ್ನು ಯಾಕೆ ನಿಲ್ಲಿಸಬಾರದು? ಸಬ್ಜೆಕ್ಟ್ ಡಿಫರೆನ್ಸ್ ಇದೆ ನೋಡಿ. ಅವರು ಈಶ್ವರ ಸ್ವರೂಪರೇ ಆಗಿದ್ದರೆ ಬರಗಾಲವನ್ನು ತಪ್ಪಿಸಬಹುದಾಗಿತ್ತಲ್ಲ. ಅವರು ಈಶ್ವರ ಸ್ವರೂಪವೇ ಆಗಿದ್ದರೆ ಆಹಾರವಿಲ್ಲದೆ ಇಷ್ಟು ಜನ ಸಾಯ್ಬೇಕಾಗಿ ಅದನ್ನು ತಪ್ಪಿಸಬಹುದಾಗಿತ್ತು. ಆದ್ದರಿಂದ ಅವರು ಈಶ್ವರ ಅಲ್ಲ. ಇಂಥ ವಾದಗಳನ್ನು ಓದಿರಿ, ಕೇಳಿರಿ, ಕೆಲಸ ನೀವು ಮಾಡಿರಿ, ಆವಾಗ ನಿಮ್ಮ ತಲೆಯಲ್ಲಿ ಏನು ವಿಚಾರ ಬರ್ತದೆ? ಈ ವರ್ಷಕ್ಕಿಂತ ಮುಂಚೆ ಏನು ವಿಚಾರ ಬರ್ತಿತ್ತು, ಈಗ ಇಷ್ಟು ವರ್ಷ ಅಧ್ಯಯನ ಮಾಡಿದ್ಮೇಲೆ ಇನ್ನು ಮುಂದೆ ಏನು ವಿಚಾರ ಬರ್ತದೆ? ಏನಪ್ಪ ಇವು ಎರಡು ಬೇರೆ ಬೇರೆ ವಿಷಯಗಳು, ಇವು ಎರಡು ಬೇರೆ ಬೇರೆ ವಿಷಯಗಳು. ಸರ್ವಜ್ಞ, ಸರ್ವಶಕ್ತ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ, ಈ ಸಂಗತಿ ಬೇರೆ. ಕೇವಲ ಸಚ್ಚಿದಾನಂದಂ ಬ್ರಹ್ಮ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಈಶ್ವರ ಬೇರೆ. ಸೃಷ್ಟಿಯ ದೃಷ್ಟಿಯಿಂದ ಸೃಷ್ಟಿಯನ್ನು ಸತ್ಯ ಎಂದು ಭಾವಿಸಿದಂತಹ ಜೀವಾತ್ಮ ಸೃಷ್ಟಿಯ ದೃಷ್ಟಿಯಿಂದ ಪ್ರಶ್ನಿಸಿದಾಗ ಶಾಸ್ತ್ರದ ಉತ್ತರ ಸರಳ ಇದೆ. ಈ ಸೃಷ್ಟಿ ಅನಂತ, ಇಲ್ಲಿ ಲಭ್ಯವಿದ್ದಂತಹ ಜ್ಞಾನವು ಅನಂತ, ಇಲ್ಲಿರುವಂಥ ಶಕ್ತಿ ಕೂಡ ಅನಂತ. ಯಾರೇ ಈ ಜಗತ್ತನ್ನು ಸೃಷ್ಟಿಸಿರಲಿ, ಅವರು ಆ ಅನಂತತೆಗಿಂತ ಇನ್ನೂ ಹೆಚ್ಚಿನವರೇ ಇರಬೇಕು. ಅವನನ್ನು ಸರ್ವಜ್ಞ, ಸರ್ವಶಕ್ತ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಈಶ್ವರ. ಏನು ಈಶ್ವರನೇ ಬಂದು ಎಲ್ಲ ಜೀವಾತ್ಮನಿಗೆ ಬಾಯಿ ಮುಚ್ಚರಿ, ನಾನೇ ಸರ್ವಜ್ಞ ಅಂತ ಹೇಳಿದ್ದೇನು? ಹೇಗೆ ಪ್ರಶ್ನೆಯೋ ಹಾಗೆ ಉತ್ತರ. ಜೀವಾತ್ಮರ ಪ್ರಶ್ನೆ ಏನು? ಈ ಸೃಷ್ಟಿ ಹೇಗಾಯಿತು? ಈ ಸೃಷ್ಟಿಯನ್ನು ಮಾಡಿದವರು ಯಾರು? ಏ ನೀನು ಬಂದಿಲ್ಲಪ್ಪ, ಆಯಿತು ನನ್ನನ್ನು ಸೇರಿಸಿಕೊಂಡು. ಈ ಸೃಷ್ಟಿ, ಈ ಸೃಷ್ಟಿ ಅಂತ ಇದೆಯಲ್ಲ, ಈ ಸೃಷ್ಟಿಯ ಲಕ್ಷಣಗಳೇನು? ನೀ ಅಂದ್ಕೊಂಡಿರುವಂತಹ ಈ ಜಗತ್ತಿನ ಲಕ್ಷಣ ಏನು? ಅಯ್ಯೋ ಎಷ್ಟು ನಾಮ ರೂಪಗಳು ನೋಡಿದ್ಯಾ, ಎಷ್ಟೊಂದಿವೆ, ಅಸಂಖ್ಯವಾದಂತಹ. ಆಯಿತು ಈ ಲಕ್ಷಣಗಳಲ್ಲದೆ ಅನಿತ್ಯ, ಕ್ಷಣಿಕ, ಹುಟ್ಟು ಸಾವು ಇವೆಲ್ಲವುಗಳಿಂದ ಕೂಡಿದಂತಹ ಸೃಷ್ಟಿ ನನ್ನ ಹಿಡ್ಕೊಂಡು ಒಟ್ಟ ಇದಕ್ಕೆ ಸೃಷ್ಟಿ ಮಾಡಿದವ್ರು ಯಾರು? ಅನಂತವಾದ ಈ ಸೃಷ್ಟಿಯನ್ನು ಅಲ್ಪನಂತ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾವನೋ ಒಬ್ಬ ಗೌಂಡಿನೋ, ಯಾವನೋ ಒಬ್ಬ ಕಾರ್ಪೆಂಟ್ರನೋ, ಅಥವಾ ಇನ್ಯಾವನೋ ಒಬ್ಬನೋ, ಅವನ ಬುದ್ಧಿನೇ ಅಲ್ಪ, ಅವನ ಶಕ್ತಿನೇ ಅಲ್ಪ, ಯಾರೇ ಮಾಡಿರಲಿ ಅವರು ಅಲ್ಪರಂತೂ ಅಲ್ಲ. ಮತ್ತು ಮಾಡಲಿಕ್ಕೆ ಮಾಡುವ ಜ್ಞಾನನೂ ಬೇಕು, ಮಾಡಲಿಕ್ಕೆ ಮಾಡುವ ಶಕ್ತಿನೂ ಬೇಕು. ಮಾಡಿದವರು ಯಾರೇ ಇರಲಿ, ಅವರು ಅಲ್ಪ ಜ್ಞಾನ ಉಳ್ಳವರು, ಅಲ್ಪ ಶಕ್ತಿ ಉಳ್ಳವರಂತೂ ಅಲ್ಲ. ಅವರು ಯಾರವರು? ಸರ್ವಜ್ಞ ಸರ್ವಶಕ್ತ. ಎಟ್ಸೆಟ್ರಾ ಎಟ್ಸೆಟ್ರಾ. ಮಾಡಿ ಅವರು ಎಲ್ಲೋ ಉಳಿಲಿಲ್ಲ, ತಮ್ಮಿಂದಲೇ ಇದನ್ನು ತಗೊಂಡು ತಾವು ಮಾಡಿದ್ದರಿಂದಾಗಿ ಪದಾರ್ಥವು ತಾವೇ ಆಗಿದ್ದು, ಶಕ್ತಿಯು ಚೈತನ್ಯವು ತಾವೇ ಆಗಿದ್ದರಿಂದಾಗಿ ಅವು ಎರಡೂ ಸೇರಿಕೊಂಡು ಎಲ್ಲೆಲ್ಲಿ ಆಗಿದೆಯೋ ಅಲ್ಲೆಲ್ಲ ಅವರೇ ಇದ್ದಾರೆ. ಅಲ್ಲಿಗೆ ಒಂದು ಸಬ್ಜೆಕ್ಟ್ ಮುಗೀತು. ಇನ್ನು ನೀನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈಗೇನು ಮಹಾವಾಕ್ಯ ಆಗಿದೆ ಅದನ್ನೇ ಇಟ್ಕೊಂಬೋಣ, ಈ ಸದ್ಯಕ್ಕೆ ಮುಗಿಸ್ತೀವಿ ಅದನ್ನು, ಅದನ್ನೇ ಇಟ್ಕೊಂಬೋಣ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ನೀವೇ ಹೇಳಿದ್ರಿ ನಾನು ಜೀವಾತ್ಮ, ಈಶ್ವರ ನನ್ನನ್ನು ಸೃಷ್ಟಿ ಮಾಡ್ಯಾನ ಅಂತ ನೀವು ಹೇಳಿದ್ರಿ. ಈಗ ನೀವೇ ಹೇಳ್ತೀರಿ ನಾನು ಜೀವಾತ್ಮ ಅಲ್ಲ, ನಾನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತೀರಿ. ಆವಾಗ ಜೀವಾತ್ಮ ಅಂತ ಹೇಳಿದ್ರಿ, ಇವಾಗ ಬ್ರಹ್ಮ ಅಂತ ಹೇಳ್ತೀರಿ. ಇಲ್ಲಪ್ಪ, ನಾನು ಅಂದರೆ ಶಾಸ್ತ್ರ ನಿನಗೆ ಜೀವಾತ್ಮ ಅಂತ ಸಂಬೋಧನೆ ಮಾಡಲಿಲ್ಲ. ನೀನು ನಿನ್ನದೇ ಆದ ಪರಿಮಿತಿಯಲ್ಲಿ ನಾನು ಜೀವಾತ್ಮ ಅಂತ ಹೇಳಿಕೊಂಡು ಬಂದೀಯ. ನೀನು ಜೀವಾತ್ಮ ಅಂತ ಹೇಳ್ಕೊಂಡು ಬಂದಿದೀಯ, ಅಲ್ಪಜ್ಞ ಅಲ್ಪಶಕ್ತ, ಅಯ್ಯೋ ನನ್ನಿಂದ ಏನಾಗ್ತದೆ, ನಾನು ಪಾಪಿ, ನಾನು ಹಾಗೆ, ನಾನು ಹೀಗೆ ಅಂತ ಹೇಳ್ಕೊಂಡು ನೀನು ಬಂದಿದೀಯ. ಇಂತಹ ನನ್ನಿಂದ ಸಹಿತವಾಗಿ ಕೂಡಿರುವ ಈ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕೇಳಿದವ ನೀನು. ನೀನು ಕೇಳುವ ಅವಶ್ಯಕತೆನೂ ಇದ್ದಿದ್ದಿಲ್ಲ, ಆದರೂ ಯಾಕೆ ಕೇಳ್ತಾ ಇದೆಯಾ ಅಂತಂದ್ರೆ ನೀನು ಇದನ್ನು ಸಹಿಸಲಾರೆ. ಏನನ್ನು ಸಹಿಸಲಾರೆ? ಈ ಅನಿತ್ಯತೆಯನ್ನು, ಈ ಅಲ್ಪತ್ವವನ್ನು ನೀನು ಸಹಿಸಲಾರೆ. ಆದ್ದರಿಂದ ಕೇಳ್ಕೊಂಡು ಬಂದಿದೀಯ. ನಾನು ನಿನಗೆ ಸ್ಯಾಂಕ್ಷನ್ ಮಾಡಿಲ್ಲ, ಉಪನಿಷತ್ ಎಲ್ಲೂ ನಿನ್ನನ್ನು ಜೀವಾತ್ಮ ಅಂತ ಕರೆದಿಲ್ಲ. ಉಪನಿಷತ್ ನಿನ್ನನ್ನು ಬ್ರಹ್ಮ ಈಶ್ವರ ಅಂತಲೇ ಕರೆದಿದೆ. ನೀನು ನಿನ್ನನ್ನು ಜೀವಾತ್ಮ ಅಂತ ಅಧ್ಯಸ್ಥ ಮಾಡಿಕೊಂಡು ಬಂದಿದ್ದೀಯ. ನೀ ಬರೋ ಅವಶ್ಯಕತೆನೇ ಇದ್ದಿದ್ದಿಲ್ಲ, ಬರೋದು ಕೂಡ ನೀನೇ ಬಂದಿದ್ದೀಯ. ಯಾಕೆ ಅಂತಂದರೆ ಸಹಿಸಲಾರೆ, ಇದರಿಂದ ಬಿಡುಗಡೆ ಬೇಕು ಅಂತ ಬಂದಿದ್ದೀಯ. ಅದಕ್ಕೆ ಉಪನಿಷತ್ ಹೇಳ್ತದೆ ಆವಾಗ ನೀನು ಅಲ್ಪನಾಗಿ ಬಂದಿದ್ದರಿಂದಾಗಿ ಈಶ್ವರನ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ದು, ಮತ್ತು ಮಾಡಿದ ಸೃಷ್ಟಿಯಲ್ಲಿ ಈಶ್ವರನ ಇದ್ದಾನೆ ಅಂತ ಹೇಳ್ದು. ಇದನ್ನು ನೀನು ಅರ್ಥ ಮಾಡ್ಕೊಂಬಿಡು. ನೀ ಎಲ್ಲಿದ್ದೀಯ? ಈಶ್ವರ ಜಗತ್ತೆಲ್ಲಿದೆ? ಈಶ್ವರ ಜಗತ್ ಮೇಲಿದೆಯೋ ಕೆಳಗಿದೆಯೋ? ಈಶ್ವರ ಮೇಲಿರೋದು ಈಶ್ವರ, ಕೆಳಗಿರೋದು ಈಶ್ವರ, ಮುಂದಿರೋದು ಈಶ್ವರ, ಹಿಂದಿರೋದು ಈಶ್ವರ, ಇರುವುದೆಲ್ಲ ಈಶ್ವರ. ಇದು ತಿಳಿದ್ಬಿಟ್ರೆ ನಮಗೆ ಮತ್ತಿನ್ನೇನು ಉಪನಿಷತ್ತಿಗೆ ಮಾತಾಡಲಿಕ್ಕೆ ಅವಕಾಶವೇ ಇಲ್ಲ. ತಿಳಿದ್ಬಿಟ್ಟಿದ್ದೇನೆ, ಅದೆಲ್ಲ ಸ್ಪಷ್ಟ ಆಯಿತು ಅಂತ. ಅದೆಲ್ಲ ಸ್ಪಷ್ಟ ಆಯಿತು. ಹಾಗಾದ್ರೆ ನಾನು ಯಾರು? ಎಲ್ಲ ಸ್ಪಷ್ಟ ಆಯಿತು, ಹಾಗಾದ್ರೆ ನಾನು ಯಾರು? ನನ್ನ ನಿಜವಾದ ಸ್ವರೂಪ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ನಿನ್ನ ನಿಜ ಸ್ವರೂಪ. ಇದು ನನ್ನ ನಿಜ ಸ್ವರೂಪವಾದರೆ ಬಾಕಿ ಎಲ್ಲ ಆತ್ಮಗಳೇನು? ಅದು ಕೂಡ ಈಶ್ವರ. ಅದನ್ನು ಇಲ್ಲಿ ಹೇಳಿದ್ದಾರೆ, ಸರ್ವಾತ್ಮ ಇತ್ಯೇತದ ದರ್ಶಯತಿ. ಯಾವ ಪ್ರತ್ಯೇಕಾತ್ಮನನ್ನು ಈಶ್ವರ ಅಂತ ತಿಳಿಸಿ ಹೇಳ್ತೋ ಆ ಈಶ್ವರನೇ ಸರ್ವಾತ್ಮ. ಇತ್ಯೇತ ದರ್ಶಯತಿ ಈ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನು ಸಪರೇಟ್ ಪ್ಯಾರಾಗ್ರಾಫ್ ಮಾಡಿಯೇ ಅದನ್ನು ನೋಟ್ಸ್ನ ಕಂಪ್ಲೀಟ್ ಮಾಡಿ ಜಿಜ್ಞಾಸ ನಾಯಿ ಹೇಳಿದ್ದಾನೆ. ಯ ಪೂರ್ವಂ ತಪಸೋ ಜಾತಂ ಅದ್ಯ ಪೂರ್ವಮಜಾಯತ ಗುಹಾ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿರ್ವ್ಯಪಶ್ಯತ ಯ ಪೂರ್ವಂ ತಪಸೋ ಜಾತಂ ಅದ್ಯ ಪೂರ್ವಮಜಾಯತ ಗುಹಾ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿರ್ವ್ಯಪಶ್ಯತ ಈತದ್ವೈ ತತ್. ಸ್ವಲ್ಪ ಕಷ್ಟ ಇದೆ ಹೇಳ್ರಿ ಹೇಳ್ರಿ. ಯಾರು ಒಬ್ರು ಹೇಳು? ನೆಕ್ಸ್ಟ್ ಅಭ್ಯ ಗುಹಾ ಪ್ರವೇಶ ಗುಹಾಮಲ್ಲ ಗುಹಾಮ್ ಇದೆಯಾ? ಗುಹಾಮ್ ಗುಹಾಮ್ ಮಾಡ್ಕೊಡ್ರಿ ಅನುಸರ ಬರಲಿ. ಯೋ ಭೂತೇಭಿರ್ ವ್ಯಪಶ್ಯತ ವ್ಯಪಶ್ಯತ ಹೇಳು ಶುಭ ಶುಭ. ತಿಷ್ಟಂತಂ ರೈಟ್ ರೈಟ್. ನೆಕ್ಸ್ಟ್ ಏತದ್ ಗುಹಾ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿರ್ವ್ಯಪಶ್ಯತ ಸುಜಾತ ಜಾನಕಮ್ಮ. ಪ್ರಭು ಯೂರ್ವಂ ತಪಸೋ ಜಾತಂ ಅದ್ಯ ಪೂರ್ವಮಜಾಯತ ಗುಹಾಂ ಪ್ರವಿಶ್ಯ ತಿಷ್ಠಂತಂ ಯೋ ಭೂತೇಭಿ ಯೋಗಿ ಯಪೂರ್ವಂ ತಪಸೋ ಜಾತಂ ಗುಹಾಂ ಪ್ರವೇಶ ತಿಷ್ಠಂತಂ ಬೀರಣ್ಣ ಪಕ್ಕ ಪುಸ್ತಕ ತಗೊಂಡು ನೋಡು, ಹೇಳು, ಪ್ರಯತ್ನ ಮಾಡಿ ಹೇಳಿಕ್ಕೆ. ತಿಷ್ಠಂತಂ ವ್ಯಪಶ್ಯತ್. ಸಂಸ್ಕಾರ ಬೇಕು. ರೈಟ್, ವೆರಿ ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು. ಹಾಂ, ಇದೆಲ್ಲ ಮಾರ್ಕ್ ಮಾಡ್ಕೋಬೇಕು ಎಲ್ಲರೂ. ನಾನು ಎಲ್ಲಿ ನಿಂದಿರ್ತೀನಿ ಅಲ್ಲಿ ಮಾರ್ಕ್ ಮಾಡೋದೇ ಇಲ್ಲ. ನೀವು ನಿಮ್ಗೆ ಹೇಳ್ರಿ ಅಂತ ಹೇಳಿದಾಗ ಕೂಡಿಸಿ ಹೇಳಿ ಶುರು ಮಾಡ್ಬೋದು. ಭಾರಿ ಸುಂದರವಾದಂಥ ಒಂದು ಮಾತಿದೆ ಇಲ್ಲಿ. ಯಹ, ಯಾವನು ಅದ್ಭ್ಯಃ ಪೂರ್ವಂ ಅಜಾಯತ್, ತಪಸಃ ಪೂರ್ವಂ ಅಜಾಯತ್, ಪೂರ್ವಂ ತಪಸಃ ಜಾತಂ ಪೂರ್ವಂ ಅಜಾಯತ್. ಎರಡು ಪ್ರಯೋಗ ಆಗಿದೆ ನೋಡಿ. ಹುಟ್ಟು ಮೊದಲು ಹುಟ್ಟಿದವನು, ಹುಟ್ಟಿದವನ ಅಜಾಯತ್, ಅಂತಹ ಹುಟ್ಟಿರುವವನನ್ನು, ಅಂತಹ ಹುಟ್ಟಿರುವವನನ್ನು ತಪಸ್ಸಃ ಜಾತಂ, ತಪಸ್ಸಿನಿಂದ ಹುಟ್ಟಿರುವವನನ್ನು ಅವನೇನಾಯಿತು, ಗುಹಾಂ ಪ್ರವಿಶ್ಯ ತಿಷ್ಟಂತಂ, ಗುಹಾಂ ಪ್ರವಿಶ್ಯ ತಿಷ್ಠಂತಂ, ಅಂತಃಕರಣದ ಗುಹೆಯಲ್ಲಿ, ವ್ಯಷ್ಟಿಯೊಳಗೆ ಹಿರಣ್ಯ ಗರ್ಭನ ಹೃದಯದಲ್ಲಿ, ಸಮಷ್ಟಿಯೊಳಗೆ ಅವನೇ ಇವನು ಎಂದು ಯಾವನು ವ್ಯಪಶ್ಯತ ಕಾಣುತ್ತಾನೋ ಅವನೇ ಬ್ರಹ್ಮನನ್ನು ತಿಳಿದನು. ಏತದ್ ವೈತತ್ ಕೇಳ್ಕೊಳ್ಳಿ, ಅರ್ಥ ಆಗ್ತದೆ ಕೇಳ್ಕೊಳ್ಳಿ. ಯಾವನು ಈ ಪ್ರಕಾರ ಶಾಸ್ತ್ರ ಅಧ್ಯಯನದಿಂದ ಬ್ರಹ್ಮನನ್ನು ತಿಳಿದನು, ಏನೆಂದು ತಿಳಿದನು, ಭೂತರಾಶಿಗಳ ಹೃದಯದಲ್ಲಿ ಅಡಗಿಕೊಂಡು ಇದ್ದಂಥವನು ಅವನೇ, ಸಮಷ್ಟಿಯಲ್ಲಿ ಹಿರಣ್ಯ ಗರ್ಭನಲ್ಲಿ ಒಳಹೊಕ್ಕು ಇದ್ದವನು ಅವನೇ, ಆ ಅವನೇ ನಾನು ಎನ್ನುವುದನ್ನು ಯಾವನು ತಿಳಿದನೋ ಅವನು ತಿಳಿದ. ಇಷ್ಟೇ ಇರೋದು ತೈತ್ರಿಯ ಉಪನಿಷತ್ತಿನ ಹೇಳಿಕೆ. ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್, ತನ್ನ ಸೃಷ್ಟಿಯನ್ನು ತಾನೇ ಮಾಡಿ, ತಾನೇ ಮಾಡಿದ ತನ್ನ ಸೃಷ್ಟಿಯಲ್ಲಿ ತಾನೇ ಹೋಗಿ ಸೇರಿಕೊಂಡ. ಅದೇ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀವಿ. ಹಿರಣ್ಯ ಗರ್ಭದಲ್ಲಿ ಹೋಗಿ ಸೇರಿಕೊಂಡವನು ಅವನೇ, ಜೀವಭೂತ ರಾಶಿಯಲ್ಲಿ ಸೇರಿಕೊಂಡವನು. ಸೇರಿಕೊಂಡದಕ್ಕೆ ಹೊರಗೆ ಬರೋದು ಕಷ್ಟ ಆಗೈತೆ ನೋಡ್ರಿ ಸ್ವಾಮಿ. ಅವ್ನು ಒಳಗೆ ಹೋಗಿ ಯಾಕೆ ಸೇರ್ಕೋಬೇಕಾಗಿತ್ತು? ಇಲ್ಲಿ ಸೇರುವಿಕೆ ಇದು ಬರೀ ಔಪಚಾರಿಕವಾದ ಹೇಳಿಕೆ, ಆದರೂ ಕೇಳ್ತೀಯ ಅಂದರೆ ಹೇಳ್ತೀವಿ. ಸೂರ್ಯನ ಕಿರಣಗಳು ಸರೋವರವನ್ನು ಸೇರಿದಂತೆ, ಸೂರ್ಯನ ಕಿರಣಗಳು ಎಲ್ಲಿ ಹೋಗಿ ಸೇರಿಕೊಂಡು, ಇದನ್ನು ಹೇಗೆ ಅರ್ಥ ಮಾಡಿಕೊಂಡ್ರಿ? ಸೂರ್ಯ ಸರೋವರದಲ್ಲಿ ಮುಳುಗಿಬಿಟ್ನ ಅಥವಾ ಅವು ಸರೋವರದಲ್ಲಿ ಸೇರಿದ್ರಿಂದಾಗಿ ಅಷ್ಟು ಕಿರಣಗಳು ಸೂರ್ಯನಲ್ಲಿ ಕಡಿಮೆ ಆದವ? ಮತ್ತು ಯಾವ ಥರ ಸೇರೋದಿದು? ಇದು ಇವ ಇವ ಅಂತೆ ಸೇರ್ಕೊಂಡಂತೆ ಬ್ರಹ್ಮನು ಜೀವಭೂತ ರಾಶಿಗಳಲ್ಲಿ ಸೇರಿಕೊಂಡಂತೆ ಬ್ರಹ್ಮನೇ ಸೇರಿಕೊಂಡು ಇನ್ನು ಬ್ರಹ್ಮನ ಪ್ರತಿಬಿಂಬ ಸೇರಿಕೊಂಡು ಅದನ್ನು ಉಪನಿಷತ್ ಕ್ಲಿಯರ್ ಮಾಡಿದೆ. ಏನಂತ ಮಾಡಿದೆ? ಬ್ರಹ್ಮನ ಪ್ರತಿಬಿಂಬ. ಪ್ರತಿಬಿಂಬ ಸೇರಿದ ಮೇಲೆ ಏನೇನು ಡಿಸ್ಟಾರ್ಷನ್ ಆಗ್ತದೆ ಅದಕ್ಕೂ ಬ್ರಹ್ಮನಿಗೂ ಯಾವ ಸಂಬಂಧವು? ಡಿಸ್ಟಾರ್ಟೆಡ್ ಮಿರರ್ನೊಳಗೆ ನನ್ನ ಪ್ರತಿಬಿಂಬ ಹೋಗಿ ಸೇರಿ ಆ ಪ್ರತಿಬಿಂಬ ಸ್ವಟ್ಟಪಟ್ಟ ಕಂಡದ್ದೇ ಆದರೆ ನನಗೂ ಅದಕ್ಕೇನು ಸಂಬಂಧ ಹೇಳ್ರಿ? ಆದರೆ ಯಾವುದೋ ಒಬ್ಬ ಮೂರ್ಖ ಬಾಲಬುದ್ಧಿಯವ ಕಂಡ ಆ ಮುಖವನ್ನೇ ನಾನು ಅಂದ್ಕೊಂಡ್ಬಿಟ್ಟ ಅಂತಂದ್ರೆ ಅವನಿಗೆ ಪ್ರಾಬ್ಲಮ್. ಡಿಸ್ಟಾರ್ಟೆಡ್ ಮುಖ ಏನಿದೆ ಅದನ್ನೇ ತಾನು ಅಂದ್ಕೊಂಡವನಿಗೆ ಅವನಿಗೆ ಪ್ರಾಬ್ಲಮ್ ಇದೆ. ಒಬ್ಬ ಸರ್ದಾರ್ ಜಿ, ಒಬ್ಬ ಪೊಲೀಸ, ಒಂದೇ ಟೈಮಿಗೆ ರಾಣಿ ಚೆನ್ನಮ್ಮ ಕ್ಯಾಚ್ ಮಾಡಿ ಅದು ಅವನಿಗೆ ಕಡೂರಿಗೆ ಇಳಬೇಕಾಗಿರುತ್ತೆ. ಅದು ಹೋಗ್ತದೆ ಸುಮಾರು 2 ಗಂಟೆಗೆ, ಮಧ್ಯರಾತ್ರಿ 2 ಗಂಟೆಗೆ ಹೋಗ್ತದೆ. ಅವನಿಗೆ ಸರ್ದಾರ್ ಜಿಗೆ ಕಡೂರಿಗೆ ಇಳಿಬೇಕಾಗಿರುತ್ತೆ. ಮೇಲಿನ ಬರ್ತನೋಗ ಸರ್ದಾರ್ ಜಿ ಮಲ್ಗಾನ, ಕೆಳಗಿನ ಬರ್ತನೋಗ ಪೊಲೀಸ್ ಮಲ್ಗ. ಪೊಲೀಸಿನ ತಲೆ ಮೇಲೆ ಪೊಲೀಸ್ ಕ್ಯಾಪ್ ಇದೆ. ಸರ್ದಾರ್ ಜಿ ತಲೆ ಮೇಲೆ ಟರ್ಬನ್ ಇದೆ. ಇಳಿಬೇಕಾಗಿ ಟಿಟಿ ಬಂದು ಎಚ್ಚರ ಮಾಡ್ತಾನೆ. ಕಡೂರ್ ಕಡೂರ್ ಕಡೂರ್ ಕಡೂರ್ ಅಂತ ಕೂಗ್ತಾನೆ, ಗಡಬಡಿಸ್ಕೊಂಡು ಇವಾಗ ಹೇಳ್ತಾನೆ. ಅದು 1 ನಿಮಿಷ 1/2 ನಿಮಿಷ ನಿಲ್ತದೆ ಅಷ್ಟೇ, ಜಾಸ್ತಿ ನಿಲ್ಲೋದಿಲ್ಲ. ಗಡಬಡಿಸ್ಕೊಂಡು ಹೇಳ್ತಾನೆ ಸರ್ದಾರ್ ಜಿ, ನೋಡ್ತಾನೆ ತಲೆ ಮೇಲೆ ಟರ್ಬನ್ ಇರೋಂಗಿಲ್ಲ, ಕತ್ತಿರೊಳಗೆ ಕೈಯಾಗಿ ಏನು ಸಿಗ್ತದೆ ಕೆಳಗಿನ ತೊಗೊಂಡು ತಲೆ ಮೇಲೆ ಇಟ್ಕೊಳ್ತಾನೆ. ಆಮೇಲೆ ಅವನು ಸ್ಟೇಷನ್ಗೆ ಇಳಿತಾನೆ, ಟ್ರೈನು ಹೋಗ್ತದೆ. ಅಲ್ಲಿ ಒಂದು ದೊಡ್ಡ ಮಿರರ್ ಹಾಕಿರ್ತ, ಇವನು ಟಿಕೆಟನ್ನು ಕೊಡ, ಹಳೆ ಕಾಲ ಟಿಕೆಟನ್ನು ಹಿಂಗೆ ಕೊಡಬೇಕು, ಕೊಟ್ಟು ಹೊರಗೆ ಹೋಗ್ಬೇಕು. ಟಿಕೆಟನ್ನು ಕೊಡೋ ಟೈಮ್ನೊಳಗೆ ಅಲ್ಲಿ ಆ ಮಿರರ್ ಹಾಕಿರ್ತ, ಅವ್ ಕೊಡೋಕ್ಕೆ ಮುಂಚೆನೆ ನೋಡ್ಕೋತಾನ ಅಂತಾನೆ. ಅರೇ ಈ ಇನ್ಸ್ಪೆಕ್ಟರ್ ಕ್ಯೂ ನೀಚೆ ಆಯ, ಮುಜೆ ನೀಚೆ ಅನಾಥ, ನಾನು ಕೆಳಗಿಳಿಬೇಕಾಗಿತ್ತೆ, ಇನ್ಸ್ಪೆಕ್ಟರ್ ಯಾಕೆ ಇಳ್ದ? ಏನು ಹಾಕ್ಕೊಂಡಿದ್ದ? ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾಪ್ ಹಾಕ್ಕೊಂಡಿದ್ದ. ಆ ಕ್ಯಾಪ್ ಹಾಕ್ಕೊಂಡಿದ್ದಕ್ಕೆ ಯಾರು ಇಳಿದ್ರು ಅಂದ್ರೆ ತನ್ನನ್ನು ತಾನು ಏನಂತ ಅಂದ್ಕೊಂಡ? ಹಿಂಗಾಗುವ ಸಾಧ್ಯತೆ ಇಲ್ಲ ಅಂತ ಅನ್ನಬೇಡ್ರಿ. ಅಜ್ಞಾನದ ಸ್ಥಿತಿಯಲ್ಲಿ, ಅವಿಚಾರದ ಸ್ಥಿತಿಯಲ್ಲಿ ಏನೆಲ್ಲಾನು ಆಗ್ತದೆ. ಕಾರ್ಡ್ ಹಾಕ್ಲಿಕ್ಕೆ ಅಂತ ಹೋಗ್ತಾರೆ, ಕಾರ್ಡ್ ಹಾಕ್ಲಿಕ್ಕೆ ಅಂತ ಹೋಗ್ತಾರೆ ಪೋಸ್ಟ್ ಬಾಕ್ಸ್ನೊಳಗೆ. ಸಣ್ಣಾಗಿ ಮಳೆ ಬರ್ತಿರ್ತದೆ, ಹಾಗಾದ್ರೆ ಜೋರು ಮಳೆ ಬಂದರೆ ಅದು ಕಷ್ಟ ಆಗ್ತದೆ ಅಂಥೇಳಿ ಕೊಡಿನೂ ತೊಗೊಂಡು ಹೋಗ್ತಾರೆ. ಮಳೆ ನಿಂತಿರ್ತದೆ, ಆ ಕೊಡಿನ ಕೈಯಾಗಿ ಹಿಡ್ಕೊಂಡು ಕಾರ್ಡ್ ಹಾಕ್ಲಿಕ್ಕೆ ಹೋದಾಗ ಜನರಲ್ಲಿ ಬಲಗೈಯೊಳಗೆ ಕಾರ್ಡ್ ತೊಗೊಂಡು ಬಲಗೈ ಹಿಂಗೆ ಹಾಕೋದು ರೂಢಿ, ಅವು ತಪ್ಪಿ ತಪ್ಪಿ ಎಡಗೈಯೊಳಗೆ ಕಾರ್ಡ್ ಇರ್ತದೆ, ಬಲಗೈಯೊಳಗೆ ಕೊಡೆ ಇರುತ್ತೆ. ಆ ಪೋಸ್ಟ್ ಬಾಕ್ಸಿಗೆ ಹೋಗಿ ಆ ಕೊಡೆಯನ್ನು ಅದರೊಳಗೆ ಹಾಕಿ ಹಿಂದೆ ಒಂದು ಹುಡುಗ 6 ವರ್ಷ ಹುಡುಗ ಕೂಗ್ತಾನೆ, ಅಜ್ಜ ಅಜ್ಜ ಅಜ್ಜ ಕೂಗ್ತಾನೆ, ಏನು ಕೊಡೆ ಹಾಕಿದ್ರೆ ನೀವು ಕಾರ್ಡ್ ಹಾಕಲಿಲ್ಲ ಅಂತ. ಏ ಪುಟ್ಟ ತುಂಬ ಕೊಡಿ ತುಂಬ, ಈ ಕಾರ್ಡ್ ಇದು ಹಾಕಲಿ ಅಂತ. ಆ ವಿಚಾರದ ಸಮಯದಲ್ಲಿ ಏನೆಲ್ಲ ಅಪರಾಧಗಳಾಗ್ತವೆ ಅಂತ ನೀವು ಹೇಳ್ತಾ ಇದ್ದಾನೆ ಅಷ್ಟೇನ. ಇಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. ಬ್ರಹ್ಮನು ಪ್ರವೇಶ ಮಾಡದ ಅದರರ್ಥ ಪ್ರವೇಶವತ್ ಪ್ರವೇಶ ನತು ಸಾಕ್ಷಾತ್ ಪ್ರವೇಶ. ತೈತ್ರಿ ಉಪನಿಷತ್ ಪ್ರವೇಶದಂತ ಪ್ರವೇಶವೇ ವಿನಃ ಅದು ಪ್ರತ್ಯಕ್ಷವಾದ ಪ್ರವೇಶ ಅಲ್ಲ. ಹೀಗಾಗಿ ಯಾವುದು ಈಶ್ವರ, ನೀನು ನಿನ್ನ ಹೃದಯದಲ್ಲಿ ಒಳಹೊಕ್ಕಿರುವ ಈಶ್ವರನು ಹೇಗೆ ವ್ಯಷ್ಟಿಯಲ್ಲಿ ಸಮಷ್ಟಿಯಲ್ಲಿ ಹಿರಣ್ಯ ಗರ್ಭನಲ್ಲಿ ಹೊಕ್ಕಿರುವಂತಹ ಈಶ್ವರ, ಇವರಿಬ್ಬರಲ್ಲ ಒಬ್ಬರೇ. ಒಂದು ಮಡಿಕೆಯಲ್ಲಿ ಸೂರ್ಯನ ಬೆಳಕು ಬಿದ್ದಿದೆ, ಒಂದು ಸರೋವರದಲ್ಲಿ ಸೂರ್ಯನ ಬೆಳಕು ಬಿದ್ದಿದೆ. ಈಗ ಸರೋವರದಲ್ಲಿಯೇ ಸೂರ್ಯನ ಬೆಳಕು ದೊಡ್ಡ ಬೆಳಕ, ಈ ಮಡಿಕೆಯಲ್ಲಿ ಬಿದ್ದಂತಹ ಸೂರ್ಯನ ಬೆಳಕು ಚಿಕ್ಕ ಬೆಳಕ, ಎರಡು ಬೆಳಕ. ಉಪಾಧಿ ಭೇದದಿಂದಾಗಿ ಅದು ಸಮುದ್ರ ಅಥವಾ ಸರೋವರ ಅಂತ ಕರೆದ್ರಿ, ಇದನ್ನು ಮಡಿಕೆ ಅಂತ ಕರೆದ್ರಿ. ಆದರೆ ಆ ಕೇವಲ ಚೈತನ್ಯ ಬೆಳಕು ಏನಿದೆಯೋ ಅದು ಒಂದೇ ಎಂದು, ಹಾಗೆ ಆ ಬ್ರಹ್ಮನೇ ನಾನು ಅಂತ ಏನು ತಿಳಿದಿದ್ದಾನೆ, ಈ ತದ್ವೈ ತತ್ವ ಎಂದು ತಿಳಿದಿದ್ದಾನೆ, ಅವನೇ ಜ್ಞಾನಿ. ಅದನ್ನು ಈ ಥರ ಹೇಳ್ತಾರೆ ಅವರು, ಏನು ಅಂದರೆ ಅಭ್ಯಹ ಪೂರ್ವಂ ಅಜಾಯತ್, ನೀರಿಗಿಂತ ಪೂರ್ವದಲ್ಲಿ ಹುಟ್ಟಿದ್ದು ಯಾವುದೋ, ತಪಸಃ ಜಾತಂ ಯಾವುದೋ. ನೀರಿಗಿಂತ ಮುಂಚೆ ಹುಟ್ಟಿದ್ದು ಅಂದ್ರೇನು, ಆ ನೀರು ಅನ್ನುವುದು ಉಪಲಕ್ಷಣ, ನೀರು ಅನ್ನೋದು ಉಪಲಕ್ಷಣ. ಅದ್ರ ಜೊತೆ ನಾವೇನು ಅರ್ಥ ಮಾಡ್ಕೋಬೇಕು, ಪಂಚಮಹಾಭೂತಗಳಿಗಿಂತ ಮೊಟ್ಟ ಮೊದಲು ಹುಟ್ಟಿದ್ದು ಯಾವುದು, ಬ್ರಾಕೆಟ್ನೊಳಗೆ ಹಿರಣ್ಯ ಗರ್ಭ, ಬ್ರಾಕೆಟ್ನೊಳಗೆ ಹಿರಣ್ಯ ಗರ್ಭ. ಆ ಹಿರಣ್ಯ ಗರ್ಭನಲ್ಲಿಯ ಈಶ್ವರ ಸುಮ್ಮ ಸುಮ್ಮನೆ ಹುಟ್ಟಲಿಲ್ಲ. ಹೆಂಗ್ ಹುಟ್ಟಿದ? ಸತಪೋ ತಪ್ಯತ, ಸುಮ್ಮ ಸುಮ್ಮನೆ ಹುಟ್ಟಲಿಲ್ಲ, ಏನು ಮಾಡ್ದ? ತಪಸ್ಸನ್ನು ಮಾಡಿದ. ತತ್ ಸೃಷ್ಟ್ವಾ ತದೇವಾನುಪ್ರಾವಿಶತ್, ತಾನು ಪ್ರವೇಶ ಮಾಡಿದ, ತಪಸ್ಸು ಮಾಡಿದ ಮತ್ತು ಪ್ರವೇಶ ಮಾಡಿದ. ಇವರಿಬ್ಬರು ಬೇರೆ ಅಲ್ಲ, ಇವರಿಬ್ಬರು ಒಂದೇ ಎನ್ನುವುದನ್ನು ಯಾವನು ಕಂಡನೋ ಅವನು ಕಂಡನು. ಏನನ್ನು ಕಂಡನು? ಏತದ್ವೈ ತತ್, ಆ ಬ್ರಹ್ಮನೇ ತಾನು ಎನ್ನುವುದನ್ನು ಅವನು ಕಂಡುಕೊಂಡನು. ಯಕ್ಕಶ್ಚಿತ್ ಮುಮುಕ್ಷು ಪೂರ್ವಂ ಪ್ರಥಮಂ ತಪಸಃ ಜ್ಞಾನಾದಿಲಕ್ಷಣಾತ್ ಬ್ರಹ್ಮಣ ಇತ್ಯೇತತ್. ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ.